ಮಾತಾಡ್ಸೋಣ. ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರವರ, ಕೆ ಎಸ್ ಹೆಗಡೆಯವರ ಒಂದು ವಿಶ್ರಾಂತ ಜೀವನವನ್ನು ತಾವು ಸಮೀಪದಿಂದ ಕಂಡವರು. ಅವರು ವಿಶ್ರಾಂತ ಜೀವನವನ್ನ ನಡೆಸ್ತಾ ಇದ್ದಂತ ಒಂದು ಶೈಲಿ ಬಗ್ಗೆ ಹೇಳಿ ಸರ್. ಕೊನೆಯ ಗಳಿಗೆವರೆಗೆ ತನ್ನ ಸ್ವಂತ ಕೆಲಸಗಳನ್ನು ತಾನೇ ಮಾಡಿಕೊಂಡು ಹಳ್ಳಿಯ ಜೀವನಕ್ಕೆ ಹೋಗ್ಕೊಂಡು ಆ ಭಾಗದಲ್ಲಿ ನೋಡ್ಬೇಕಿತ್ತು. ಅವ್ರ ಮನೆಗೆ ಹೋದಾಗ ಕೆಲವಷ್ಟು ಸಂಜೆ ಹೊತ್ತಿಗೆ ಹಳ್ಳಿಯ ಜನಸಾಮಾನ್ಯ ಬರ್ತಾ ಇದ್ರು, ಅಷ್ಟು ಮಾತುಕತೆ ಮಾಡ್ಲಿಕ್ಕೆ. ಆ ಹರಕೆ ಅಂತ ಹೇಳ್ತೀವಲ್ಲ, ಊರಿನ ಲೋಕಲ್ ಭಾಷೆಯಲ್ಲಿ ಕುತ್ಕೊಂಡು ಹಳ್ಳಿಯ ಮಟ್ಟಕ್ಕೆ ಇಳಿದುಕೊಂಡು ಅವರ ಕಷ್ಟ ಸುಖ, ಅವರ ಸಮಸ್ಯೆಗಳು, ಅವರದ್ದು ಜೀವನ ಶೈಲಿ, ಅದರ ಬಗ್ಗೆ ಮಾತಾಡ್ತಿರುವಂತದ್ದು. ಶಾಲೆ ಕಲೀಲಿಕ್ಕೆ ಮನಸ್ಸಿರುವಂತ ಆದ್ರೆ ಆರ್ಥಿಕವಾಗಿ ಸಮಸ್ಯೆ ಇರುವಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂತದ್ದು, ತುಂಬಾ ಕೆಲಸಗಳನ್ನು ಹತ್ತದಿಂದ ನೋಡಿದ್ದೇನೆ. ಸರ್, ಯಾವುದೇ ಒಬ್ಬ ವ್ಯಕ್ತಿಗೆ ಹುಟ್ಟು ಹೇಗೆ ನಿಶ್ಚಿತನೋ ಒಂದು ಕೊನೆ ಅನ್ನೋದು ಕೂಡ ನಿಶ್ಚಿತವಾಗಿರತ್ತೆ. ಸರ್, ಕೆ ಎಸ್ ಹೆಗಡೆಯವರ ಕೊನೆಯ ದಿನಗಳ ಬಗ್ಗೆ, ಅದರಲ್ಲೂ ಕೊನೆಯ ದಿನದ ಬಗ್ಗೆ ಹೇಳಿ ಸರ್. ಅವರು ಹಾಸಿಗೆಯಲ್ಲಿ ಮಲಗಿದಲ್ಲೇ ತಮ್ಮ ಕೊನೆಯ ಉಸಿರು ಹೇಳಿದ್ರು ಅವರು. ಅಂತ ಹೇಳಿದ್ರೆ ಒಂದು ಪೀಸ್ಫುಲ್ ಡೆತ್ ಅಂತ ಹೇಳ್ತಾರಲ್ಲ, ಮುಖದಲ್ಲಿ ಆ ಶಾಂತ ಕಥೆ ಇತ್ತು. ಮತ್ತು ಆ ಕ್ಷಣದಿಂದ ಅವರ ಅಂತಿಮ ಸಂಸ್ಕಾರ ಅವರ ನಿಟ್ಟೆಯ ಗ್ರಾಮದಲ್ಲಿರುವಂತಹ ಒಂದು ಅವರ ಸ್ವಂತ ಪ್ರದೇಶದಲ್ಲಿ ಆಗುವವರೆಗೆ ಒಂದು ಸಂಪೂರ್ಣ ಜನ ಅವ್ರ ಜೊತೆಗಿದ್ದೆ. ಮತ್ತು ಜಸ್ಟಿಸ್ ಕೆ ಎಸ್ ಹೆಗಡೆ ಅವರಿಗೆ ಸುಬ್ರಹ್ಮಣ್ಯ ಮಠದ ಅಂದಿನ ಮಠಾಧೀಶರಾದ ವಿದ್ಯಾಭೂಷಣ ಸ್ವಾಮೀಜಿ ಅವರು ಆಗ ಅವರು ಹೇಳಿದ ಒಂದು ಹಾಡು ಬಹಳ ಇಷ್ಟ ಇತ್ತಂತೆ ಅವರಿಗೆ. ಅವ್ರ ಮಗನಿಗೆ ಹೇಳಿದ್ರಂತೆ, ನನ್ನ ಕೊನೆಯ ಕ್ಷಣದಲ್ಲಿ ನೀನು ಈ ಹಾಡನ್ನು ಹಾಕಬೇಕು ಅಂತ ಹೇಳಿ. ಸೊ ನನ್ಗೆ ಇದು ಗುರುತಿತ್ತು, ಯಾಕಂದ್ರೆ ನಾನು ವಿನಯ್ ಹೆಗಡೆ ಅವರು ತುಂಬಾ ಪ್ರವಾಸ ಮಾಡ್ತಾ ಇದ್ರು, ನಮ್ಗೆ ಇದ್ರ ಬಗ್ಗೆ ಗುರುತಿತ್ತು. ಹಾಗಾಗಿ ಅಂತ್ಯ ಸಂಸ್ಕಾರ ಆಗುವಂತ ಪ್ರದೇಶದಲ್ಲಿ ನಾವು ಅದೇ ಕ್ಯಾಸೆಟ್ ಅನ್ನ ಮತ್ತೆ ಮತ್ತೆ ಅಂದ್ರೆ ಅದನ್ನೇ ಹಾಕಿ ಅಂತ್ಯ ಸಂಸ್ಕಾರ ಆಗುವವರೆಗೂ ಅದನ್ನ ಹಾಕಿದ್ದು. ಈಶ ನಿನ್ನ ಚರಣ ಭಜನೆ ಅಂತ ನಂಗೆ ಹಾಡು ಇವತ್ತಿಗೂ ನೆನಪಿದೆ. ಆ ದಿನ ಯಾರ್ಯಾರು ಬಂದಿದ್ರು ಸರ್? ಅವ್ರು ಹೇಳಿದ್ರಂತೆ, ನಾನು ಅಕಸ್ಮಾತ್ ತೀರ್ಕೊಂಡಾಗ ಅದನ್ನು ಲೋಕಸಭೆಗೆ ತಿಳಿಸ್ಬೇಕು ಅಂತ ಹೇಳಿ. ಸೊ ಲೋಕಸಭೆಯಿಂದ ಅದಕ್ಕೆ ಬೇಕಾದ ಏನೆಲ್ಲ ವ್ಯವಸ್ಥೆಗಳಾಗುವಂತದ್ದು, ಮತ್ತು ಅದ್ವಾನಿ ಅವರು ಒಂದು ಭಾಗವಹಿಸಿರುವಂತದ್ದು, ಮತ್ತು ಊರಿನ ಜನಸಾಮಾನ್ಯರು. ಈಗ ರಾಜಕಾರಣದಲ್ಲಿ ಒಂದಷ್ಟು ಪರಿಚಯ ಇರುವ ಕಾರಣಕ್ಕಾಗಿ ರಾಜಕಾರಣಿಗಳು ಬರೋದಲ್ಲ ಸರಿ, ಆದ್ರೆ ಊರಿನ ಜನರು ಭಾಗವಹಿಸಿದ ರೀತಿ ಅಂದ್ರೆ ಸ್ಪಾಂಟೇನಿಯಸ್ ಔಟ್ಬಸ್ಟ್ ಅಂತ ಹೇಳ್ತಾರಲ್ಲ ಅದು. ಎರಡನೇದು, ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಇರುವಂತಹ ಪಕ್ಷಾತೀತವಾಗಿ ಎಲ್ಲ ರಾಜಕಾರಣಿಗಳು ಬಂದಿರುವಂತದ್ದು. ಅಂದ್ರೆ ಆ ರೀತಿಯ ಒಂದು ತೂಕದ ವ್ಯಕ್ತಿತ್ವ ಅವ್ರು ಮೇಂಟೈನ್ ಮಾಡಿದ್ರು. ಅವರು ಬಹುಶಃ ಒಂದು ರೀತಿಯಲ್ಲಿ ಆಜಾತ ಶತ್ರು ಅಂತ ಹೇಳ್ತಾರೆ. ಸ್ವಲ್ಪ ಅವರು ಜನ ಹೇಳ್ತಾ ಇದ್ರು ತುಂಬಾ ನಿಷ್ಠರವಾದಿ ಕಡಕ್ ಸಂಗತಿಗಳನ್ನು ಹೇಳ್ತಾರೆ ಅಂತ. ಆದ್ರೆ ಅವರ ಅಂತಿಮ ಸಂಸ್ಕಾರದ ಸಮಯದಲ್ಲಿ ನಿಟ್ಟೆ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ಊರಿನ ಗ್ರಾಮಸ್ಥರು ಮತ್ತು ಎಲ್ಲಾ ರಾಜಕೀಯ ಪಕ್ಷಗಳ ಅಲ್ಲಿನ ಎಲ್ಲಾ ಮುಖಂಡರು ಭಾಗವಹಿಸಿರುವಂತದ್ದು ಪಕ್ಷಾತೀತವಾಗಿ, ಅದು ತುಂಬಾ ಮನಸ್ಸಿಗೆ ಇವತ್ತಿಗೂ ನೆನಪಾಗುವಂತ ಸಂಗತಿ. ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಸರ್, ಈ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಏನೊಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಅದು ಆ ಒಂದು ಮೌಲ್ಯಗಳ ಆಧಾರದಲ್ಲಿ ಬದುಕನ್ನು ಕಟ್ಟಿಕೊಂಡಾಗ ಹೇಗೆ ಅವರ ಮಕ್ಕಳು ಜಸ್ಟಿಸ್ ಸಂತೋಷ್ ಹೆಗಡೆಯವರು ಇರ್ಬೋದು, ಅವ್ರ ಹೆಸರು ಕೇಳಿದ್ರಿ ಖಂಡಿತವಾಗಿ, ಲೋಕಾಯುಕ್ತರಾಗಿ ಅವರೇನು ಅದ್ಭುತವಾದ ಸಾಧನೆ ಮಾಡಿದವರು ಅವರನ್ನ ಗಮನಿಸಿದೀವಿ. ಅದೇ ರೀತಿಯಲ್ಲಿ ಸನ್ಮಾನ್ಯ ವಿನಯ್ ಹೆಗಡೆ ಅವರು, ಅವರು ಇವತ್ತು ಕರಾವಳಿ ಕರ್ನಾಟಕ ಹಾಗೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಹೆಸರಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ಬದುಕನ್ನ ಆ ರೀತಿಯಲ್ಲಿ ಸಮಾಜಕ್ಕಾಗಿ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಅವರ ಇನ್ನೊಬ್ಬ ಮಗ ಎಲ್ಲರಿಗಿಂತ ಹಿರಿಯರವರು ಕ್ಯಾಪ್ಟನ್ ಪ್ರಸನ್ನ ಹೆಗಡೆ ಅಂತ, ನೇವಿಯಲ್ಲಿ ಕ್ಯಾಪ್ಟನ್ ಆಗಿ ನಿವೃತ್ತರಾದವರು, ಅವರ ಬದುಕು ಇದೆಲ್ಲವನ್ನ ನೋಡಿದಾಗ ಜಸ್ಟಿಸ್ ಕೆ ಎಸ್ ಹೆಗಡೆ ಅವರ ಬದುಕನ್ನ ಅವರ ಮಕ್ಕಳು ಬದುಕಿದ್ದಾರೆ, ಅವರ ಮೌಲ್ಯಗಳನ್ನು ಬದುಕಿದಲ್ಲಿ ಪ್ರತಿಬಿಂಬಿಸಿದ್ದಾರೆ, ಸ್ವಂತಕ್ಕಾಗಿ ಸ್ವಲ್ಪ ಸಮಾಜಕ್ಕಾಗಿ ಸರ್ವಸ್ವ ಹೇಳುವಂತ ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ರೀತಿಯಲ್ಲಿ ನಾವು ಅವರ ಬದುಕಿನಿಂದ ಈ ಮೌಲ್ಯಗಳನ್ನ ಅರಿತುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಬಹುಶಃ ಅದೇ ಅವರ ಸಂದೇಶ ಅಂತ ಅಂದ್ಕೊಳ್ತೇನೆ. ನಿಟ್ಟೆಯ ನಿರ್ಮಾತೃ ಕೌಡೂರು ಸದಾನಂದ ಹೆಗಡೆ. ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ ನಿಟ್ಟೆ ಡೀಮ್ ಟು ಬಿ ಯೂನಿವರ್ಸಿಟಿ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ನಿಟ್ಟೆ ಡೀಮ್ ಟು ಬಿ ಯೂನಿವರ್ಸಿಟಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0824220400. ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ನಿಟ್ಟೆಯ ನಿರ್ಮಾತೃ ಕೆ ಎಸ್ ಹೆಗಡೆ ಕೇಳಿದಿರಿ. ಪ್ರಾಯೋಜಕರು ನಿಟ್ಟೆ ವಿಶ್ವವಿದ್ಯಾಲಯ, ದೇರಳಕಟ್ಟೆ, ಮಂಗಳೂರು. ಆಕಾಶವಾಣಿ ಮಂಗಳೂರು, ಸಮಯ 7 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಏರ್ ನೆಕ್ಸ್ಟ್ ಪ್ರೋಗ್ರಾಂ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಬೆಂಗಳೂರು ಕೇಂದ್ರದಿಂದ. ನಿಮ್ಮದೇ ಮಾತು